ನಿರ್ಣಯ ಸಮಯ ಓಂಕಾರವನ್ನ ನಾವು ನಿರ್ಧರಿಸುವಾಗ ಒಂದು ಮಾತನ್ನು ಹೇಳಿದ್ದೀವಿ. ಉಕ್ತಃ ಏನ್ ಹೇಳಿತ್ತು ಅಂದ್ರೆ, ಒಂದು ಮಾತು ಹೇಳಿತ್ತು ಏನಂದ್ರೆ, ಪ್ರಪಂಚ ಉಪಶಮಃ ಶಿವ. ಸಮಸ್ತ ಪ್ರಪಂಚವು ಎಲ್ಲಿ ಶಾಂತವಾಗುತ್ತದೆಯೋ ಅದು ಮಂಗಳಕಾರಕವಾದ ಶಿವ. ಆ ತತ್ವವು ಅದ್ವೈತ, ಆ ತತ್ವ ಅದು ಅದ್ವೈತ ತತ್ವವಾಗಿದೆ. ಅದನ್ನೇ ಆತ್ಮ ಇತಿ ಪ್ರತಿಜ್ಞಾ ಮಾತ್ರೇನ, ಅದನ್ನೇ ಆತ್ಮ ಎಂದು ಸ್ಪಷ್ಟ ಮಾಡಲಾಗಿದೆ. ಇದು ಗತಿಸಿ ಹೋದ ಆಗಿ ಹೋದ ವಿಷಯ. ಆವಾಗ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಜ್ಞಾತೇ ದ್ವೈತಂ ನ ವಿದ್ಯತೆ. ಏನನ್ನ ತಿಳಿಯಬೇಕೋ ಅದನ್ನ ತಿಳಿದಿದ್ದಾದ್ರೆ ಅಲ್ಲಿ ಮತ್ತೆ ದ್ವೈತ ಭಾವ ಉಳಿಯೋದಿಲ್ಲ. ದ್ವೈತ ಉಳಿಯೋದಿಲ್ಲ ಅಂತ ಹೇಳಲಿಲ್ಲ, ದ್ವೈತ ಭಾವ ಉಳಿಯೋದಿಲ್ಲ. ಆ ವ್ಯತ್ಯಾಸದ ದ್ವೈತವು ಉಳಿಯೋದಿಲ್ಲ ಅಂದ್ರೆ ಯಾವ ವಸ್ತುಗಳು ಪದಾರ್ಥಗಳು ಯಾವೂ ಅಲ್ಲಿ ಇರುವುದೇ ಇಲ್ಲ, ಹಾಗೆ ಹೇಳಲಿಲ್ಲ ನಾವು. ಎಲ್ಲವುಗಳಲ್ಲಿ ತತ್ವ ಒಂದೇ ಆಗಿದ್ದರಿಂದಾಗಿ ಆ ತತ್ವವನ್ನು ಹೊರತುಪಡಿಸಿ ಬಾಕಿ ಎಲ್ಲವೂ ಭಾವಗಳಿಂದ ಕೂಡಿವೆ ಅಷ್ಟೇ. ಆ ಭಾವಗಳು ಇಲ್ಲವಾಗುತ್ತೆ. ಜ್ಞಾತೇ ದ್ವೈತಂ ನ ವಿದ್ಯತೆ ಇತ್ತಿಚ್ಚ ತತ್ರ ದ್ವೈತ ಅಭಾವಸ್ತು ವೈತತ್ಯ ಪ್ರಕರಣೇನ ಸ್ವಪ್ನ ಮಾಯಾ ಗಂಧರ್ವ ನಗರಾದಿ ದೃಷ್ಟಾಂತೈ ದೃಶ್ಯತ್ವಾದಿ ದೃಶ್ಯತ್ವಾದಿ ಹಂತವತ್ವಾದಿ ಅಂತತ್ವ ಅಂತವತ್ವಾದಿ ಹೇತುಭಿ ತರ್ಕೇನ ಚ ಪ್ರತಿಪಾದಿತಃ ತತ್ರ ದ್ವೈತ ಅಭಾವಸ್ತು. ಅಲ್ಲಿ ದ್ವೈತವು ಇಲ್ಲ ಆದ್ದರಿಂದಾಗಿ ವೈತತ್ಯ ಪ್ರಕರಣೇನ ಆ ವಿತತವಾದ ಪ್ರಕರಣದಲ್ಲಿ ವೈತತ್ಯ ಪ್ರಕರಣದಲ್ಲಿ ಸ್ವಪ್ನ ಮಾಯಾ ಗಂಧರ್ವ ನಗರಾದಿ ದೃಷ್ಟಾಂತೈ ಈ ಎಲ್ಲ ದೃಷ್ಟಾಂತಗಳನ್ನು ಕೊಡುವುದರ ಮೂಲಕವಾಗಿ ಸ್ವಪ್ನ ಮಾಯಾ ಗಂಧರ್ವ ನಗರಾದಿ ದೃಷ್ಟಾಂತೈ ದೃಶ್ಯತ್ವಾದಿ ಅಂತವತ್ವಾದಿ ಹೇತುಭಿ ಏನೇನು ಕಂಡು ಬರ್ತಾವೋ ಅವು ಕೊನೆಗೊಳ್ತಾವೆ ನಾಶವಾಗ್ತವೆ. ಹೌದಾ? ದೃಶ್ಯತ್ವಾದಿ ಅಂತವತ್ವಾದಿ ಹೇತುಭಿ ಆ ಕಾರಣ ಇಟ್ಕೊಂಡು ತರ್ಕದಿಂದ ಪ್ರಸಿದ್ಧ ಮಾಡಲಾಗಿದೆ. ತರ್ಕೇಣ ಚ ಪ್ರತಿಪಾದಿತ ತರ್ಕದಿಂದ ಸಿದ್ಧ ಮಾಡಲಾಗಿದೆ. ಏನು ಅದ್ವೈತಂ ಕಿಮ ಆಗಮ ಮಾತ್ರೇನ ಅದ ಅದ್ವೈತವನ್ನು ಸಿದ್ಧ ಮಾಡಲಾಗಿದೆ. ಓಕೆ, ಏನು ಸಿದ್ಧ ಮಾಡಲಾಗಿದೆ? ಅದ್ವೈತವನ್ನು ಸಿದ್ಧ ಮಾಡಲಾಗಿದೆ. ಈ ಒಂದು ಸಣ್ಣ ಪ್ರಶ್ನೆ, ಅದ್ವೈತಂ ಕಿಂ ಆಗಮ ಮಾತ್ರೇನ ಪ್ರತಿಪತ್ತವ್ಯಂ, ಆಗಮದಿಂದ ಮಾತ್ರ ಅಂದ್ರೆ ಪ್ರಮಾಣಗಳಿಂದ ಮಾತ್ರ ಅದ್ವೈತವು ಪ್ರಸಿದ್ಧವಾಗುತ್ತದೆ ಹೇಗೆ? ಏನಾದ್ರೂ ಸ್ವಲ್ಪ ತರ್ಕ ಉಪಯೋಗ ಮಾಡ್ತೀರಾ, ಸ್ವಲ್ಪ ನಮ್ಗೆ ಬುದ್ಧಿಯನ್ನು ಟಿಕಲ್ ಮಾಡ್ತೀರಾ, ಏನೋ ಮಾಡಿ, ಬರೇ ಆಗಮ ಆಗಮ ಅಂದ್ರೆ ಹೇಗಾಗ್ತದೆ? ಅವೋಸಿತ ತರ್ಕೇಣಾಪೀತಿ ತರ್ಕದಿಂದಲೂ ಕೂಡ ಇದನ್ನು ನಾವು ಸಿದ್ಧ ಮಾಡಬಹುದು. ಅತ ಆಹ ಆ ವಿಷಯದಲ್ಲಿ ಇಲ್ಲಿ ಹೇಳ್ತಾರೆ, ಶಕ್ಯತೆ ತರ್ಕೇಣಾಪಿ ಜ್ಞಾತುಂ, ತರ್ಕದಿಂದಲೂ ಕೂಡ ಈ ವೈತತ್ಯ ಪ್ರಕರಣದಲ್ಲಿ ಸಿದ್ಧ ಮಾಡದಂತೆ ಇಲ್ಲಿ ಕೂಡ ನಾವು ಸತ್ತರ್ಕದಲ್ಲಿ ಸಿದ್ಧ ಮಾಡಬಹುದು. ಶಕ್ಯತೆ ತರ್ಕೇಣಾಪಿ ಜ್ಞಾತುಂ ತತ್ಕಥಂ ಅದು ಹೇಗೆ ಅಂತ ಕೇಳಿದ್ರೆ ಇತಿ ಅದ್ವೈತ ಪ್ರಕರಣ ಆರಂಭಿಸುತ್ತೆ. ಈ ಅದ್ವೈತ ಪ್ರಕರಣ ಅದ್ವೈತ ಪ್ರಕರಣ ಯಾಕೆ ಪ್ರಾರಂಭ ಆಗಿದೆ? ತರ್ಕದಿಂದಲೂ ಕೂಡ ನಾವು ಇದನ್ನು ಸಿದ್ಧ ಮಾಡಬಹುದು. ಆ ಸಿದ್ಧ ಮಾಡೋದು ಹೇಗೆ ಅನ್ನೋ ತೋರಿಸ್ಲಿಕ್ಕೆ ಈ ಪ್ರಕರಣ ಪ್ರಾರಂಭ ಆಗಿದೆ. ಇದು ತೋರಿಸ್ಕೊ. ಉಪಾಸನಾಶ್ರಿತೋ ಧರ್ಮ ಜಾತೆ ಬ್ರಹ್ಮಣಿ ವರ್ತತೆ ರಾಗುತ್ಪತ್ತೇರಜಂ ಸರ್ವಂ ತೇನಾಸೌ ಕೃಪಣಸ್ಮೃತಃ. ಉಪಾಸನಾಶ್ರಿತೋ ಧರ್ಮ ಜಾತೆ ಬ್ರಹ್ಮಣಿ ವರ್ತತೆ ರಾಗುತ್ಪತ್ತೇರಜಂ ಸರ್ವಂ ತೇನಾಸೌ ಕೃಪಣಸ್ಮೃತಃ. ಉಪಾಸನಾ ಆಶ್ರಿತ ಧರ್ಮ. ಧರ್ಮ ಅಂದ್ರೆ ಇಲ್ಲಿ ಜೀವ. ಧರ್ಮ ಶಬ್ದದ ಅರ್ಥಕ್ಕೂ ಜೀವನಿಗೂ ಏನು ಸಂಬಂಧ? ಜೀವಾತ್ಮನಿಗೆ ಧರ್ಮ ಅಂತ ಕರೆಯುವ ಅವಶ್ಯಕತೆ ಏನಿದೆ? ಈ ಜೀವಾತ್ಮ ಪುರುಷಾರ್ಥ ಸ್ವಾತಂತ್ರ್ಯತೆಯನ್ನು ಇಟ್ಟುಕೊಂಡಿದ್ದರಿಂದಾಗಿ ಅವನ ಧರ್ಮವನ್ನ ಅನುಸರಿಸಬೇಕಾದದ್ದು ಅವನ ಧರ್ಮ. ಹೀಗಾಗಿ ಶಾಸ್ತ್ರವೂ ಅತ್ಯಂತಿಕವಾಗಿ ಅವನ ಮೇಲಿನ ವಿಶ್ವಾಸದಿಂದ ಇನ್ನು ಧರ್ಮವನ್ನು ಅನುಸರಿಸುತ್ತಾನೆ ಅನ್ನೋ ವಿಶ್ವಾಸದಿಂದ ಆ ಜೀವನಿಗೇನೆ ಧರ್ಮ ಅಂತ ಕರೆ. ಜೀವಾತ್ಮನಿಗೇನೆ ಧರ್ಮ. ಆ ಧರ್ಮ ಏನ್ ಹೇಳ್ತಾನೆ? ಉಪಾಸನಾ ಆಶ್ರಿತ ಧರ್ಮ. ಆ ಧರ್ಮನು ಉಪಾಸನೆಗಳನ್ನ ಅವಲಂಬಿಸಿಕೊಂಡಿರ್ತಾನೆ. ಅವನು ಹೇಳಿದ ಪ್ರಕಾರ ಉತ್ಪತ್ತಿಗಿಂತ ಮೊದಲು ಎಲ್ಲವೂ ಕೂಡ ಹುಟ್ಟಿಗೆ ಕಾರಣನಾದ ಬ್ರಹ್ಮನಲ್ಲಿಯೇ ಇದ್ದವು. ಪ್ರಾಗುತ್ಪತ್ತೇ ಸರ್ವಂ ಅಜಂ ತೇನಾಸೌ ಸ್ಮೃತಃ. ಅಲ್ಲಿ ಇದ್ದವ ಎಲ್ಲಿದ್ದ? ಹುಟ್ಟು ಮಾಡಿದ ಬ್ರಹ್ಮನಲ್ಲಿ ಇದ್ದ. ಹುಟ್ಟಿಗಿಂತ ಪೂರ್ವದಲ್ಲಿ ಹುಟ್ಟು ಮಾಡಿದ ಬ್ರಹ್ಮನಲ್ಲಿ ಅವನು ಇದ್ದ. ಆ ಹುಟ್ಟು ಮಾಡಿದ ಬ್ರಹ್ಮನಿಗೆ ಜಾತ ಬ್ರಹ್ಮ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲಿದ್ದ ಅವನು? ಜಾತ ಬ್ರಹ್ಮನಲ್ಲಿ ಇದ್ದ. ಅದಕ್ಕಿಂತ ಮೊದಲು ಎಲ್ಲಿದ್ದ? ತಾನೇ ಆತ್ಮನಾಗಿ ಇದ್ದ. ತಾನೇ ಆತ್ಮನಾಗಿದ್ದವನು ಈಗ ಜಾತ ಬ್ರಹ್ಮನಲ್ಲಿ ಬಂದು ಮರ್ತ್ಯಲೋಕದಲ್ಲಿ ಬಂದು ಅಧ್ಯಯನವನ್ನ ಮಾಡಿ ಏನ್ ತಿಳ್ಕೋಬೇಕಾಗಿದೆ ಅವನಿಗೆ? ತಾನೇ ಅಂತ ತಿಳ್ಕೋಬೇಕಾಗಿ. ಇವನಿಗೆ ಕೃಪಣ ಅಲ್ಲದೆ ಇನ್ನೇನ್ ಕರಿತೀನಿ ಅಂತ ಕೇಳ್ತಾರೆ. ಕೃಪಣ ಹಾಸಂತ ದರಿದ್ರ ತನ್ನ ಬಿಟ್ಕೊಟ್ಟು ತನ್ನನ್ನು ತಾನೇ ಬಿಟ್ಕೊಟ್ಟು ತನಗೆ ಹೊರಗೆ ಬಂದು ಮತ್ತೆ ಮರಳಿ ತಾನೇ ಆಗ್ತೀನಿ ಅಂತ ಹೊರಟ್ರೆ ಕೃಪಣ ಅಲ್ಲದೆ ಇನ್ನೇನು ಕರಿಬೇಕು? ಉಪಾಸನಾ ಆಶ್ರಿತ ಪಾಪ ಏನ್ ಅನ್ನಬಾರದು ಅವನಿಗೆ. ಯಾಕಂತ ಅವನು ಯಾರವನು? ಉಪಾಸನಾ ಆಶ್ರಿತ. ಜಾತೆ ಬ್ರಹ್ಮಣಿ ವರ್ತತೆ. ಜಾತೆ ಬ್ರಹ್ಮಣಿ ವರ್ತತೆ. ಹುಟ್ಟಿಗೆ ಕಾರಣನಾದಂತಹ ಬ್ರಹ್ಮ, ಕಾರಣ ಬ್ರಹ್ಮ, ಕಾರ್ಯಬ್ರಹ್ಮ ಅಲ್ಲ ಕಾರಣ ಬ್ರಹ್ಮ. ಆ ಕಾರಣ ಬ್ರಹ್ಮನಲ್ಲಿ ಅವನು ಇರ್ತಾನೆ. ಆಮೇಲೆ ತನ್ನನ್ನು ತಾನು ಹೋಗಿ ಸೇರ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಕೃಪಣ ಭಾಷ್ಯ 128. ಉಪಾಸ್ಯ ಉಪಾಸನಾದಿ ಭೇದ ಜಾತಂ ಉಪಾಸನಾದಿ ಭೇದ ಜಾತಂ ಸರ್ವಂ ವಿತತಂ ಸರ್ವಂ ವಿತತಂ ಕೇವಲಶ್ಚ ಕೇವಲಶ್ಚ ಆತ್ಮ ಅದ್ವಯಃ ಆತ್ಮ ಅದ್ವಯಃ ಪರಮಾರ್ಥತಃ ಇತಿ ಪರಮಾರ್ಥತಃ ಇತಿ ಸ್ಥಿತಂ ಸ್ಥಿತಂ ಅತೀತೇ ಪ್ರಕರಣೇ ಅತೀತೇ ಪ್ರಕರಣೇ ಉಪಾಸನ ಅಂದ್ರೆ ಈ ಮೂರು ಸಂಗತಿಗಳು ಅಲ್ಲಿ ಒಳಗಡೆ ಇರ್ತವೆ. ಯಾವುವು ಅಂದ್ರೆ ಉಪಾಸ್ಯ ದೇವತಾ, ಉಪಾಸಕ. ಉಪಾಸ್ಯ ದೇವತಾ, ಉಪಾಸಕ, ಇವರಿಬ್ಬರ ಸಂಬಂಧವನ್ನು ಕುದುರಿಸೋಣ ಉಪಾಸನ. ಉಪಾಸನ ಆಶ್ರಿತ ಧರ್ಮ. ಈಗ ಇವನು ಉಪಾಸನವನ್ನು ಅವಲಂಬಿಸಿಕೊಂಡ ಅವನು ಅಭಿಪ್ರಾಯ ಪಡ್ತಾನೆ. ಏನು ಅಭಿಪ್ರಾಯ ಪಡ್ತಾನೆ ಅಂತಂದ್ರೆ, ಪ್ರಾಗ್ ಉತ್ಪತ್ತೇ ಹುಟ್ಟುವ ಪೂರ್ವದಲ್ಲಿ ಸರ್ವಂ ಅಜಂ, ಎಲ್ಲವೂ ಜನ್ಮರಹಿತವಾಗಿತ್ತು. ಎಲ್ಲವೂ ಏನಾಗಿತ್ತು? ಜನ್ಮರಹಿತವಾಗಿ ಇತ್ತು. ಆದರೆ ಈ ಜೀವಾತ್ಮನು ಅಜ್ಞಾನನ ಅಜ್ಞಾನಿಯಾಗಿದ್ದುಕೊಂಡು ಜಾತಬ್ರಹ್ಮನ ಜೊತೆಯಲ್ಲಿ ಇದ್ದುಕೊಂಡು ಇರೋದಲ್ಲಿ ಜಾತಬ್ರಹ್ಮನ ಜೊತೆ ಗುರಿಯೇನು? ನಾನು ಜಾತಿರಹಿತನಾಗಿರ್ಬೇಕು ಅನ್ನೋ ಗುರಿ ಅವನು. ಅರ್ಥ ಆಗಲಿಲ್ಲ. ಜಾತ್ಯಾತೀತ ಪಕ್ಷ ಅಂತ ಹೆಸರಿಟ್ಟು ಪ್ರತಿಯೊಬ್ಬರಿಗೂ ಜಾತಿ ಅಪ್ಲಿಕೇಶನ್ ಕೊಟ್ಟಂಗೆ ಜಾತ ಬ್ರಹ್ಮನ ಜೊತೆ ಇದ್ದಾನೆ ಅವನ ಜೀವ. ಜಾತ ಬ್ರಹ್ಮನ ಜೊತೆ ಇದ್ಮೇಲೆ ಆ ಜಾತ ಬ್ರಹ್ಮನಿಗೆ ಇರುವಂತಹ ಮಿತಿಗಳೆಲ್ಲವೂ ಇವನಿಗೆ ಮಿತಿ ಬರ್ತವೆ. ಅವನೆಷ್ಟು ಪರಿಮಿತಿಗೆ ಒಳಪಟ್ಟಿದ್ದಾನೆ ಅಷ್ಟೇ ಪರಿಮಿತಿಗೆ ಇವನು ಒಳಪಡ್ತಾನೆ. ಇಬ್ಬರು ಮಿತಿ ಒಳಪಟ್ಟವರೇ. ಅರ್ಥ ಅಲ್ಲ. ಉಪಾಸ್ಯ ಉಪಾಸನಾದಿ ಭೇದ ಜಾತಂ ಸರ್ವಂ ವಿತತಂ. ಇಲ್ಲಿ ಪ್ರಾರಂಭದಲ್ಲೇ ಹೇಳಿಬಿಡ್ತಾರೆ, ಉಪಾಸ್ಯ ಉಪಾಸ್ಯ ದೇವತ, ಉಪಾಸಕ ಉಪಾಸನ ಮಾಡುವವರು, ಇವರಿಬ್ಬರ ಸಂಬಂಧ ಉಪಾಸನ ಉಪಾಸನ. ಸರ್ವಂ ವಿತತಂ, ಸರ್ವಂ ವಿತತಂ. ಉಪಾಸ ದೇವತಾ, ಉಪಾಸಕ, ಉಪಾಸನ ಎಲ್ಲವೂ ಕೂಡ ಮಿಥ್ಯ. ಸತ್ಯ ಏನು? ಕೇವಲಶ್ಚ ಆತ್ಮ ಅದ್ವಯ ಪರಮಾರ್ಥತಃ ಇತಿ ಸ್ಥಿತಂ ಅತೀತೆ ಪ್ರಕರಣೆ. ಯಾವ್ದು ಸತ್ಯ? ಹಾಗಾದ್ರೆ ಎರಡಿಲ್ಲದೆ ಇರುವಂತಹ ಪಾರಮಾರ್ಥಿಕವಾದಂತಹ ಕೇವಲ ಆತ್ಮತತ್ವವೊಂದೇ ಸತ್ಯ. ಬಾಕಿ ಎಲ್ಲವೂ ಮಿಥ್ಯ. ಭೂತ, ವರ್ತಮಾನ, ಭವಿಷ್ಯತ್ತು ಎಲ್ಲವೂ ಮಿಥ್ಯ. ಎಲ್ಲವೂ ಮಿಥ್ಯ ಅಂತ ತೆಗೆದು ಹಾಕಿದ ಮೇಲೆ ಆತ್ಮ ಸತ್ಯಂ. ಈ ಸತ್ಯ ಆತ್ಮನೇ ನಾನು ಅನ್ನೋದನ್ನು ತಿಳಿಯದೇ ಇರೋದು ದೊಡ್ಡ ಲಾಸ್ ಇದು. ಚೈನ್ ಕಳ್ತನ ಆಯ್ತು, ಲಾಸ್ ಅಲ್ಲ. ವಾಚ್ ಕಳ್ತನ ಆಯ್ತು, ಲಾಸ್ ಅಲ್ಲ. ಪರ್ಷ್ಕರ್ತನ ಆಯ್ತು ವಾಸ ಅಲ್ಲ, ನನ್ನನ್ನೇ ಕರ್ತನ ಮಾಡ್ಬಿಟ್ಟೆ. ಎಲ್ಲ ಲಾಸ್ ನನಗೆ, ನನ್ನ ಸ್ವರೂಪದ ಜ್ಞಾನ ಇಲ್ಲ ಇದರ್ಥ, ನನ್ನನ್ನು ನಾನು ಕಳ್ಕೊಂಡೇನೆ ಅಂತ ಅರ್ಥ. ಇದು ದೊಡ್ಡ ಹತ್ಯ, ಮಹಾ ಅಪರಾಧ, ಇದು ದೊಡ್ಡ ಕ್ರಿಮಿನಲ್ ಕೇಸ್ ಇದು. ಯಾರನ್ನ ಯಾರನ್ನ ಕೊಂದು ಹಾಕಿದ್ರೆ ಈಗ ಗಲ್ಲು ಶಿಕ್ಷೆ ಇಲ್ಲ, ಈಗ ಜೀವಾವಧಿ ಶಿಕ್ಷೆ. ನನ್ನನ್ನು ನಾನು ಕೊಂದ್ಕೊಂಡ್ರೆ ಮಹಾಶಿಕ್ಷ. ನನ್ನನ್ನು ನಾನೇ ಕೊಂದ್ಕೊಂಡ್ಬಿಟ್ಟು, ಪ್ರತಿ ಕ್ಷಣವು, ಪ್ರತಿ ದಿವಸವೂ, ಪ್ರತಿ ಕ್ಷಣವೂ ಕೂಡ. ಆದ್ರಿಂದ ಉಪಾಸನಾ ಆಶ್ರಿತ ಉಪಾಸನ ಆತ್ಮನಃ ಮೋಕ್ಷ ಸಾಧನತ್ವನ. ಅವನು ಉಪಾಸನ ಮಾಡ್ಬೇಕಾದ್ರೆ ಮೋಕ್ಷವನ್ನು ಸಾಧಿಸ್ತೀನಿ ಅಂದ್ಕೊಂಡೆ ಉಪಾಸನ ಮಾಡ್ತಾನು. ಮೋಕ್ಷ ಸಾಧನತ್ವೇನ ಗತಃ ಉಪಾಸಕ ಅಹಂ. ಅಲ್ಲೇನಂತಾನೆ, ಅಹಂ ಉಪಾಸಕ ದೇವತಾ ಗಾಯತ್ರಿ ಮಮ ಉಪಾಸ್ಯ ದೇವತಾ. ನಾನು ಉಪಾಸಕನು ಮತ್ತು ಇದು ನನ್ನ ಉಪಾಸ್ಯ ದೇವತಾ. ಮಮ ಉಪಾಸ್ಯಂ ಬ್ರಹ್ಮ. ತದುಪಾಸನ ಜಾತೆ ಬ್ರಹ್ಮಣಿ ಇದಾನೀಂ ವರ್ತಮಾನಃ ಅಜಂ ಬ್ರಹ್ಮ ಶರೀರ ಪಾಕಾತ್ ಊರ್ಧ್ವಂ ಪ್ರತಿಪತ್ಸಿ. ಆ ಉಪಾಸಕನೇ, ಆ ಉಪಾಸ ದೇವತಾನೇ ನಾನು ಎಂದು ಸಾಧಿಸುವಂತಹ ಈ ಉಪಾಸಕ, ತದ ಉಪಾಸನ ಕೃತ್ವ, ಆ ಉಪಾಸನೆಯನ್ನು ಮಾಡಿದ ನಂತರ ಜಾತೆ ಬ್ರಹ್ಮಣಿ ಅಂದ್ರೆ ಈಗ ಜನ್ಮಕ್ಕೆ ಕಾರಣವಾದಂತಹ ಬ್ರಹ್ಮ, ಕಲ್ಪ ಬ್ರಹ್ಮ, ಕಲ್ಪ ಬ್ರಹ್ಮ ಇದಾನೀ ಈಗ ಏನ್ ಮಾಡ್ತಾನೆ, ಕಲ್ಪಬ್ರಹ್ಮ ಉಪಾಸಕ. ಈ ಬ್ರಹ್ಮ ಇವನು ಉಪಾಸ್ಯ ಬ್ರಹ್ಮ. ಅದು ಉಪಾಸನ ಕೃತ್ವ, ಆ ಉಪಾಸನೆ ಮಾಡಿ ಏನ್ ಮಾಡ್ತಾನೆ, ಆ ಸೃಷ್ಟಿಗೆ ಕಾರಣವಾದಂತಹ ಜಾತೆ ಬ್ರಹ್ಮಣಿ ಇದಾನೀ ವರ್ತಮಾನ. ಜಾತೆ ಬ್ರಹ್ಮಣಿ, ಜಾತೆ ಬ್ರಹ್ಮಣಿ ಅಂದ್ರೆ ಈ ಸದ್ಯ ಇದ್ದಂತಹ ಸೃಷ್ಟಿಕರ್ತ, ಅವನು ಜಾತೆ ಬ್ರಹ್ಮ, ಜಾತ ಬ್ರಹ್ಮ. ಆ ಬ್ರಹ್ಮನಲ್ಲಿ ಇವನು ವಾಸ ಮಾಡ್ತಾನೆ. ಜಾತೆ ಬ್ರಹ್ಮಣಿ ಇದಾನಿ ವರ್ತಮಾನ, ಅಲ್ಲಿದ್ದಾನ ಅವನಿಗೆ ಸದ್ಯ. ನಾವೆಲ್ಲ ಅಲ್ಲಿದ್ದೇವೆ ಈಗ, ನೀವು ಇಲ್ಲಿದ್ದೀರಾ ಅಂತ ಬೋರ್ಡ್ ಹಾಕಿರ್ತಾರ ನೋಡಿರಿ, ಇವರಿಗೆ ಮ್ಯೂಸಿಯಂ ಏನಾಗ್ತಿರ್ತಾರೆ, ಇವರಿಗೆ ಶಾಪಿಂಗ್ ಮಾಡ್ಬೇಕು, ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಎವ್ರಿ ಫ್ಲೋರ್ ನಲ್ಲಿ ಇಟ್ಟಿರ್ತಾವ. ನೀವಿಲ್ಲಿದ್ದೀರಾ ಕಡೆಗೆ, ಆಲ್ ಬಿಗ್ ಬಿಗ್ ಓರಿಯನ್ ಮಂತ್ರಿ ಮಾಲ್ ಎಲ್ಲ ಕಡೆ ಹಾಕಿರ್ತಾರ, ಬೋರ್ಡ್ ಹಾಕಿರ್ತಾರೆ. ನೀವಿಲ್ಲಿದ್ದೀರಾ, ಯಾರು ಉಪಯೋಗ ಮಾಡೋದಿಲ್ಲ ಅದನ್ನ, ಯಾರೋ ಒಬ್ರು ಇಬ್ರು ಉಪಯೋಗ ಮಾಡ್ತಾರೆ. ನಮ್ಮಲ್ಲಿ 120 ವರ್ಷ 30 ವರ್ಷ ಹೋಗ್ತದೆ ಗೊತ್ತಿರ, ಎಲ್ಲ ಕೇಳುದೇ ಕೇಳೋದು, ನೀವು ಕೇಳುದೇ ಕೇಳೋದು, ಬೋರ್ಡ್ ಯಾರು ನೋಡೋದಿಲ್ಲ, ಓದುದಿಲ್ಲ. ಈವನ್ ಏರ್ಪೋರ್ಟ್ ನೊಳಗೆ, ಈವನ್ ರೈಲ್ವೆ ಸ್ಟೇಷನ್ ಒಳಗೆ ಈಗೆಲ್ಲ ಡಿಜಿಟಲ್ ಆಗ್ಬಿಟ್ಟಿದೆ ಎಲ್ಲ ಕಡೆಗೆ. ಸೊ ಅದೇ ನಾನು ಹೇಳೋದು, ಎಜುಕೇಶನ್ ಇಲ್ಲದೆ ಸೌಲಭ್ಯ ಕೊಟ್ಟರು ಕೊಡಬಾರ್ದು. ಸೌಲಭ್ಯ ಕೊಡೋದಾಗಿತ್ತು ಅಂದ್ರೆ ಎಜುಕೇಶನ್ ಕೊಟ್ಟು ಸೌಲಭ್ಯ ಕೊಡ್ಬೇಕು. ಈಗ ಮೋದಿ ಮನೆ ಅಂತ ಅನೌನ್ಸ್ ಆಗಿದೆ, ಯಾರಿಗೆ ಮನೆ ಇಲ್ಲ ಅವನು ಅಪ್ಲೈ ಮಾಡಿದ್ರೆ 10 ಲಕ್ಷ ರೂಪಾಯಿ ಒಂದು ಮೋದಿ ಮನೆ ನಿಮ್ಗೆ ಸಿಗುತ್ತೆ. ಎಲ್ಲ ಈಗ ಅಪ್ಲಿಕೇಶನ್ ಹಾಕಿರ್ತಾರೆ, ನೀವು ಹಾಕುವುದು ಹಾಕಿ, ಎಲ್ಲರೂ ಹಾಕಿ. ಅಲ್ಲ ಸತ್ಯ, ಎಲ್ಲರೂ ಹಾಕಿದ್ರು ಒಂದು ಅದಕ್ಕೆ ಆಮೇಲೆ ಆಶ್ರಮ ಅದು ಕರೀಬೇಕು ಮೋದಿ ಮನೆ. ಈಗ ಅದು 10 ಲಕ್ಷದ ಮನೆ ಅಂದ್ರೆ ಇವೆಲ್ಲ 2 ಲಕ್ಷ 3 ಲಕ್ಷದ ಬಂಜಾರ ಕಾಲನಿ ಅಂತ ಮನೆ ಅಲ್ಲ, ಚಲೋ ಮನೆ ಇರ್ತವೆ. ಹೌದಾ? ಸೊ ನೀವು ಹಾಕಿದ್ರಿ, ನೀವು ಹೋಗಿದ್ರಿ, ನಿಮ್ಗೆ ಸಂಸ್ಕಾರ ಇರ್ತದೆ, ಇಸ್ ಓಕೆ. ಈಗ ಅವ್ರಿಗೆ ಅಪೇಕ್ಷದ ಸಂಸ್ಕಾರ ಇದ್ದವನೋ ಇದ್ದೇ ಇದ್ದವನೋ ಅಂತ ಕೇಳೋದು ಅವರು. ಹೌದಾ? ಎಲ್ಲರೂ ಹಾಕ್ತಾರೆ. ಉದಾಹರಣೆಗೆ ಮೀಸಿ ರಾಮಣ್ಣ ಹಾಕದ ಅಂತ ಮೀಸಿ ರಾಮಣ್ಣ ಹಾಕಿದ್ರೆ ಏನ್ ಮಾಡ್ತಾನೆ ಅವನು? ಅಲ್ಲ, ಅವ್ರು ಚಲೋ ಮನೆ ಇರ್ತಾವ ನೋಡಿ, ಎಲ್ಲ ಸಿರಾಮಿಕ್ ಟೈಲ್ಸ್ ಕುಡಿಸಿರ್ತಾರೆ ಅಥವಾ ವಿಟ್ರಿಫೈ ಕುಡಿಸಿರ್ತಾರೆ, ಕಿಚನ್ ಪ್ಲಾಟ್ಫಾರ್ಮ್ ಕಟ್ಟಿರ್ತಾರೆ. ಏ ಇನ್ಯಾಕೆ ಕಾಟ್ ಕೊಂಡ್ಕೊಳಕ್ ಹೋಗ್ತೀವಿ, ಇಲ್ಲೇ ಕಟ್ಟಿರ್ತು ಎಲ್ಲ ಮಾಡ್ಕೊತೀನಿ. ಆಮೇಲೆ ಫ್ಲೋರಿಂಗ್ ಹೆಂಗ್ ಬೆಸ್ಟ್ ಫ್ಲೋರಿಂಗ್ ಇರ್ತದೆ, ಅಲ್ಲೇ ರೊಟ್ಟಿ ಬಿಡೋದು, ಜಾ ಬಿಡೋದು. ಸೌಲಭ್ಯಗಳನ್ನ ನೀವು ಕೊಡ್ಬೇಕಾದ್ರೆ ವಿಚಾರ ಮಾಡ್ಬೇಕು. ಈ ಸೌಲಭ್ಯಗಳನ್ನ ಸೌಲಭ್ಯಗಳಿಗೆ ಇವನು ಅಧಿಕಾರಿ ಹೌದಾ? ಇಲ್ದೋದ್ರೆ ವೇಸ್ಟ್ ಅಲ್ಲ. ಇಲ್ಲಿ ಈಗ ಕಿಚನ್ದಲ್ಲಿ ಒಂದು ಟ್ಯಾಪ್ ಇರ್ತದೆ, ಆ ಬಾತ್ರೂಮ್ ಟ್ಯಾಪ್ ಮುರಿದ ಹಾಕ್ತಾನ, ಈ ಕಿಚನ್ದ ಬಂದ್ ಬಕೆಟ್ ತುಂಬಿಕೊಂಡು ಹೋಗ್ತಾನ. ಕಾನ್ಸೆಪ್ಟ್ ಬೇಕಲ್ಲ. ಸೊ ಈಗಿದ್ದ ಕಾರಣವಾಗಿ ಉಪಾಸಕನೇನಿದ್ದಾನೆ ಅವನು ಉಪಾಸನ ಮಾಡ್ಬೇಕಾದ್ರೆ ಆ ಉಪಾಸ್ಯ ಬ್ರಹ್ಮ ಅನ್ನೋದನ್ನ ತಗೋತಾರೆ. ಅಲ್ಲಿ ಉಪಾಸನ ಕೃತ್ವ ಏನ್ ಮಾಡ್ತಾನೆ, ಜಾತೆ ಬ್ರಹ್ಮಣಿ ಇದಾನೀ ವರ್ತಮಾನ, ಅವರ ಆ ಜಾತ ಬ್ರಹ್ಮಣ ರಿಯಾಲಿಟಿ ಒಳಗೆ ಇವನೊಂದು ಪಾರ್ಟ್ ಆಗಿದ್ದ. ಹೌದಾ? ಜಾತ ಬ್ರಹ್ಮಣ ರಿಯಾಲಿಟಿ ಒಳಗೆ ಇವನೊಂದು ತಂದೊಂದು ಪಾತ್ರ, ಪಾತ್ರ ಗೊತ್ತಿಲ್ಲ ಬಟ್ ತಾನ ಅಲ್ಲಿದ್ದಾನ. ಆಮೇಲೆ ಹೇಳ್ತಾನೆ, ಅಹಂ ಉಪಾಸಕ, ಮಮ ಉಪಾಸ್ಯಂ ಬ್ರಹ್ಮ. ಹೌದಪ್ಪ. ಆಮೇಲೆ ಏನಾಗ್ತದೆ, ಉಪಾಸನ ಕೃತ್ವ ಜಾತೆ ಬ್ರಹ್ಮಣಿ ಇದಾನೀಂ ವರ್ತಮಾನ ಅಜಂ ಬ್ರಹ್ಮ ಶರೀರ ಪಾತಾದ ಊರ್ಧ್ವಂ ಪ್ರತಿಪತ್ಸೆ. ಈ ಶರೀರ ಬಿಟ್ಟ ಮೇಲೆ ನಾನು ಅವನನ್ನು ಹೋಗಿ ಸೇರಿಕೊಳ್ಳುತ್ತೇನೆ. ಅವನಂದ್ರೆ ಯಾರು? ಅವನಂದ್ರೆ ಯಾರು? ಜಾತ ಬ್ರಹ್ಮಣ ಹೋಗಿ ಸೇರಿಕೊಳ್ಳುತ್ತೇನೆ. ಸ್ವತಃ ಇವ ಯಾರು? ಅಜಂ ಬ್ರಹ್ಮ. ಈ ಅಜಂ ಬ್ರಹ್ಮ ಯಾರನ್ನ ಸೇರ್ಕೊಳ್ತಾನೆ? ಎಷ್ಟು ಕೃಪಣ ಅಜಂ ಬ್ರಹ್ಮ. ಹೆಂಗೆ ಅಂದ್ರೆ, ಚಕ್ರವರ್ತಿ ಆಗಿ ನಾನು ಭಿಕ್ಷುಕರ ಮನೆಯಲ್ಲಿ ಇರ್ತೀನಿ ಅಂತ ಹೇಳ್ದೆ. ಚಕ್ರವರ್ತಿ ಆಗಿಬಿಟ್ಟ, ಈಗ ಅವನು ವಾಸಸ್ಥಾನ ಯಾವುದು? ಭಿಕ್ಷುಕರ ಮನೆಯಲ್ಲಿ ವಾಸ. ಏನಂತ ಕರೆಯೋಣ, ದರಿದ್ರ ಅಂತ ಕರೆಯೋಣ ಅವರು. ಸೊ ಇವನು ಉಪಾಸಕ ಬ್ರಹ್ಮ, ಅಹಂ ಬ್ರಹ್ಮ ಅಂತ, ಅಹಂ ಉಪಾಸಕ ಅಂತ ಹೇಳ್ತಾ ಇದ್ದಲ್ಲ ಇವನು, ಯಾರು ಇವನು? ದರಿದ್ರ. ನೀವೇನೋ ಭಾರಿ ಅಂತ ತಿಳ್ಕೊಂಡ್ಬಿಟ್ಟಿವಿ. ಏನ್ರಿ ಹಗಲು ರಾತ್ರಿ ಉಪಾಸನ ಮಾಡ್ತಾರೆ, ಏನ್ ಮಾಡುದು? ಏನು ದರಿದ್ರ, ತಾನಿರೋದೇ ಬ್ರಹ್ಮ, ಆದ್ರೆ ನಾನು ಜೀವನ ಆಗಬೇಕು, ನಾನು ಜೀವನ ಆಗಬೇಕು, ನಾನು ಜೀವನ ಆಗಬೇಕು ಅಂತ ಉಪಾಸನ ಮಾಡಿದ್ರೆ ಅವ್ನು ಏನಂತ ಕರೆಯೋ? ನಾನು ಕ್ಷುದ್ರ ಬ್ರಹ್ಮ. ಇದಾನೀಂ ವರ್ತಮಾನ ಅಜಂ ಬ್ರಹ್ಮ ಶರೀರ ಪಾತಾತ ಊರ್ಧ್ವಂ ಪ್ರತಿಪತ್ಸೆ. ಶರೀರವು ಕಳಚಿದ ನಂತರ ನಾನು ಆ ಬ್ರಹ್ಮನನ್ನು ಹೋಗಿ ಸೇರುತ್ತೇನೆ. ಯಾವ ಬ್ರಹ್ಮನನ್ನ? ಆ ಜಾತ ಬ್ರಹ್ಮನನ್ನು ಹೋಗಿ ಸೇರುತ್ತೇನೆ. ಈಗ ನೀನು ಯಾರು? ನಾನು ಅಜಂ ಬ್ರಹ್ಮ. ನಾನು ಅಜಂ ಬ್ರಹ್ಮ ಅಂತಾನೆ ಜಾತ ಬ್ರಹ್ಮವು ಸೇರ್ಕೊತಾನೆ. ಅದಕ್ಕೆ ಮುಂದೆ ಮುಂದುವರಿಸ್ತಾನೆ ನೋಡಿ. ರಾಗುತ್ಪತ್ತೇಶ್ಚ ಅಜಮಿದಂ ಸರ್ವಂ ಅಹಂ ಚ. ಸೃಷ್ಟಿಗಿಂತ ಪೂರ್ವದಲ್ಲಿ ರಾಗುತ್ಪತ್ತೇಶ್ಚ ಇದಂ ಸರ್ವಂ ಅಜಂ, ಎಲ್ಲವೂ ಕೂಡ ಜನ್ಮರಹಿತವಾಗಿತ್ತು. ಅಹಮಪಿ ಅಲ್ಲಿ ಬರ್ತಾರೆ ನೋಡಿ, ಅಹಂ ಚ ಮತ್ತು ನಾನು, ಎಲ್ಲವೂ ಹುಟ್ಟುರಹಿತವಾಗಿತ್ತು. ನಾನು ಕೂಡ ಏನಾಗಿದ್ದೆ, ಹುಟ್ಟುರಹಿತನಾಗಿದ್ದೆ. ಈಗೇನಾತು ಕೂತಿ ಅಹಂ ಚ ಯದಾತ್ಮಕ ಅಹಂ ರಾಗುತ್ಪತ್ತಿ ಇದಾನಿಂ ಜಾತಃ ಜಾತೆ ಬ್ರಹ್ಮಣಿ ಚ ವರ್ತಮಾನ ಉಪಾಸನಯಾ ಪುನಃ ತದೇವ ಪ್ರತಿಪತ್ಸಿ ಇತ್ತೇವಂ ಉಪಾಸನಾಶ್ರಿತಃ ಧರ್ಮಃ. ಧರ್ಮ ಅಂದ್ರೆ ಜೀವಃ, ಉಪಾಸನೆಯನ್ನು ಆಶ್ರಯಿಸಿಕೊಳ್ಳುವಂತಹ ಈ ಜೀವನು. ಜೀವ ಎಂಥ ಜೀವ, ಎಲ್ಲ ಜೀವರಾಶಿಗಳಿಂದ ಸ್ವಲ್ಪ ವಿಶಿಷ್ಟ, ಸಾಧಕ, ಸಾಧಕ ಜೀವ. ಏನ ಏವಂ ಕ್ಷುದ್ರ ಬ್ರಹ್ಮವಿತ್, ಕ್ಷುದ್ರ ಬ್ರಹ್ಮನಾಗಿದ್ದು ತೇನ ಅಸೌ ಕಾರಣೇನ ಕೃಪಣಃ ದೀನಃ ಅಲ್ಪಕ. ಹೌದು, ಇತ್ತೇವಂ ಉಪಾಸನಾಶ್ರಿತ ಇತ್ತೇವಂ ಉಪಾಸನಾಶ್ರಿತ ಧರ್ಮ ಸಾಧಕ. ಏನ ಏವಂ ಕ್ಷುದ್ರ ಬ್ರಹ್ಮವಿತ್ ತೇನ ಅಸೌ ಕಾರಣೇನ ಕೃಪಣಃ ದೀನಃ ಅಲ್ಪಕಃ ಮೃತಃ. ನಿತ್ಯ ಅಜ ಬ್ರಹ್ಮ ಋಷಿಭಿಃ ಇತಿ ಅಭಿಪ್ರಾಯಃ. ಉಪಾಸನಾ ಆಶ್ರಯವನ್ನ ಮಾಡಿಕೊಂಡಂತಹ ಈ ಜೀವನು ಯಾವ ಜೀವನು, ಸಾಧಕ ಜೀವನು. ಇಂತಹ ಸಾಧಕ ಜೀವನು ಇವನು ಕ್ಷುದ್ರ ಬ್ರಹ್ಮವನ್ನ ಸಾಧಿಸಬೇಕಾಗಿದೆ. ಈಗ ಯಾವ ಬ್ರಹ್ಮನ ಸಾಧಿಸಬೇಕಾಗಿದೆ, ಇವನು ಯಾರು, ಅಜಂ ಬ್ರಹ್ಮ. ಇವನು ಅಜಂ ಬ್ರಹ್ಮ, ಏನು ಸಾಧಿಸ್ಬೇಕು, ಕ್ಷುದ್ರ ಬ್ರಹ್ಮನ ಸಾಧಿಸ್ತ. ನಾನು ಹಗಲು ರಾತ್ರಿ ಕೂತು ಅಭ್ಯಾಸ ಮಾಡಿದ್ದು ಪಿ ಎಚ್ ಡಿ ಸಬ್ಜೆಕ್ಟ್, ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗಿ ಕೂತ್ ಬರ್ತೀನಿ ಅಂತ ಹೇಳ್ತ. ಪರೀಕ್ಷಾ ಟೆನ್ ಎಲ್ಲುಂಟಿಯೋ, ಪರೀಕ್ಷೆ ಶುರು ಆಗಿದೆ, ಬರಿಬೇಕು. ಏನ್ ಬರೀತು, ಸೋಷಿಯಲ್ ಮೀಡಿಯಾ ಬರಿಬೇಕು. ಹೋಗಿ ನೋಡಿ, ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಕೂತ್ಕೊಂಡು ನಾನು ಅಭ್ಯಾಸ ಮಾಡಿದ್ದೆಲ್ಲ ಪಿ ಎಚ್ ಡಿ ಅಭ್ಯಾಸ. ಇದು ಹಣೆ ಬರ, ಇವನು ಕ್ಷುದ್ರ ಬ್ರಹ್ಮನನ್ನು ಹೋಗಿ ಸೇರಿದ. ಅಜಂ ಅಜಂ ಅಹಂ ಕ್ಷುದ್ರ ಬ್ರಹ್ಮನನ್ನು ಹೊಂದುತ್ತೇನೆ ಅಂತ ಹೊಂದಾನೆ ಉಪಾಸನ ಮಾಡ್ಬೋದು. ಹೌದ, ತೇನ ಅಸೌ ಕಾರಣೇನ, ಈ ಕಾರಣದಿಂದಾಗಿ ಏನಾಗ್ಬಿಟ್ಟಾನ ಅವನು, ಕೃಪಣಃ ದೀನಃ ಅಲ್ಪಕಃ ಸ್ಮೃತಃ. ನಿತ್ಯ ಅಜ ಬ್ರಹ್ಮದರ್ಶಿಭಿಹಿ ಇತಿ ಅಭಿಪ್ರಾಯಃ. ನಿತ್ಯವೂ ಕೂಡ ಜನ್ಮರಹಿತನಾದ ಬ್ರಹ್ಮನೇವನಾಗಿದ್ದರೂ ಆ ಕ್ಷುದ್ರ ಬ್ರಹ್ಮ ಉಪಾಸನಾ ಮಾಡುವುದರ ಮೂಲಕವಾಗಿ ಈಗ ಗಟ್ಟಿ ಮಾಡ್ಕೊಂಬಿಟ್ಟ. ಏನ್ ಗಟ್ಟಿ ಮಾಡ್ಕೊಂಬಿಟ್ಟ, ಕೃಪಣಃ ನಾನು, ದೀನಃ ನಾನು, ಅಲ್ಪಕಃ ನಾನು, ಸ್ಮೃತಃ ನಾನು. ಅಂದ ಕಾಲದಲ್ಲಿ ನಾನು ಅಜಂ ಬ್ರಹ್ಮ ಆಗಿದ್ದೆ. ಆಗ ನನಗೆ ಆ ಅಜಂ ಬ್ರಹ್ಮನಾಗಿದ್ದಾಗ ನನಗೆ ಅದ್ರ ಬಗ್ಗೆ ಜಾಸ್ತಿ ಲಕ್ಷ್ಯ ಕೊಡ್ಲಿಕ್ಕೆ ಆಗಲಿಲ್ಲ. ಈಗ ನಾನು ಏನಾಗ್ಬಿಟ್ಟೇನೆ ಅಂತಂದ್ರೆ ಕ್ಷುದ್ರ ಬ್ರಹ್ಮನಾಗಿದ್ದೇನೆ, ಈಗ ದೀನ ಬ್ರಹ್ಮನೂ ಆಗಿದ್ದೇನೆ, ಅಲ್ಪಕ ಬ್ರಹ್ಮನಾಗಿದ್ದೇನೆ. ಅರ್ಥಾತ್ ನಾನು ಜೀವನಾಗಿದ್ದೇನೆ. ಈ ಜೀವನಿಗೆ ಹೀಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ. ಇವನು ಏನ್ ಮಾಡ್ಬೇಕಾಗಿದೆ ಈಗ, ಇವನು ಹೋಗಿ ಆ ಅಜಂ ಬ್ರಹ್ಮನನ್ನು ಸೇರ್ಕೋಬೇಕಾಗಿದೆ. ಈ ಅಜಂ ಬ್ರಹ್ಮನನ್ನು ಸೇರ್ಕೋತೆ ಹೆಂಗ್ ಸೇರ್ಕೋತಾನೆ ಇವನು ಹೋಗಿ? ನದಿ ಆದ್ರೆ ಸಮುದ್ರಕ್ಕೆ ಹೋಗಿ ಸೇರ್ಕೋತದೆ, ಪಕ್ಷಿ ಆದ್ರೆ ಗೂಡನ್ನು ಸೇರ್ಕೋತದೆ. ಇವ ಹೋಗಿ ಅಜಂ ಬ್ರಹ್ಮನ ಹೆಂಗ್ ಸೇರ್ಕೋತಾನೆ? ಯಾಕೆ ಹೋಗಿ ಸೇರೋದು ಸ್ವಾಮೀಜಿ, ಯಾಕೆ ಆಗ ಸೇರ್ಲಿಕ್ಕೆ ಆಗೋದದು? ಯಾಕೆ ಅವನೇ ಬ್ರಹ್ಮ, ಹೆಂಗ್ ಹೋಗಿ ಸೇರ್ತಾನೆ? ಉಪ ಉಪಾಸನಾದಿಂದ ಇದು ಸಾಧ್ಯ ಇಲ್ಲ, ಇದು ಜ್ಞಾನದಿಂದ ಮಾತ್ರ ಸಾಧ್ಯ. ಅಲ್ಲಿರ್ತಾರ ಕಾಣ್ತಿರ್ತಾರೋ, ಗಾರ್ಡನ್ ಇದ್ರೆ ಮಾಡ್ತಿರ್ತಾರೋ, ಏನೋ ಒಂದು ಮಲಗಿರ್ತಾರೆ. ಈಗ ಅವರ ಹೊರಗೆ ಕೂತರು ನಾವು ನಾಲ್ಕು ಜನ ಏನ್ ಮಾಡ್ತೀವಿ, ಅವನಿಗೆ ಅವನಿಗೆ ಬೇಗ ಹೇಳಪ್ಪ ಅಂತ ಮೆಡಿಟೇಷನ್ ಮಾಡ್ತೀವಿ. ಬೇರೆ ಉಪಾಸನ ಮೆಡಿಟೇಷನ್ ಹೇಳ್ತಾನೆ ಅವನಿಗೆ ಎಚ್ಚರ ಮೂಡಿಸ್ಬೇಕು. ಹೇಳ್ಬೇಕು ಅದು ಉಪಾಸನ ಮಾಡಿದ್ರೆ ಎಚ್ಚರ ಆಗೋದಿಲ್ಲ, ಎಚ್ಚರ ಮಾಡಿದ್ರೆ ಎಚ್ಚರ. ಗುರು ಏನ್ ಮಾಡ್ತಾನ? ಎಚ್ಚರ ಮಾಡ್ತಾನೆ. ಎಚ್ಚರ ಆಗಿರಿ ಅಂತ ಉಪಾಸನ ಹೇಳ್ಕೊಡುದಿಲ್ಲ. ಈಗ ಅರ್ಥ ಆಯ್ತು ನಿಮಗೆ? ಈಗ ಎಚ್ಚರ ಆಗಿರಿ ಅಂತ ಉಪಾಸನ ಮಾಡಿ ಕೊಡುದಿಲ್ಲ, ಎಚ್ಚರ ಆತಪ್ಪ ಇನ್ ಮುಂದೆ ಹೋಗಿ ನೀನು ಬ್ರಹ್ಮ ಅಂತ ಬ್ರಹ್ಮ ಅಂತ ಉಪಾಸನ ಮಾಡು ಅಂತ ಹೇಳುದು. ಇವನು ಕೂಡ ಹೋದ್ರೆ ಅಲ್ಲ ಗುಂಪಿನಲ್ಲಿ ಗೋವಿಂದ ಆಗ್ಬಿಡ್ತೇವೆ ಸ್ವಾಮಿ, ಇಲ್ಲೇ ಕೂಡ್ತೀನಿ, ಇಲ್ಲೇ ಉಪಾಸನ ಮಾಡಿಸ್ರಿ ಅಂತ ಇವನು ಹೇಳುವುದಿಲ್ಲ. ಅಷ್ಟು ಸುಂದರವಾದ ಉಪದೇಶನ ಪಡೆದ ನಂತರ ಇವನು ಹಂಗೆ ಹೇಳೋದಿಲ್ಲ, ನನಗೆ ಉಪಾಸನ ಮಾಡಿಸ್ರಿ ಅಂತ ಹೇಳೋದಿಲ್ಲ, ಉಪಾಸನ ಮಾಡು ಅಂತಲೂ ಗುರು ಹೇಳೋದಿಲ್ಲ. ಕೊಡಬೇಕಾದ ಉಪದೇಶವು ಸ್ಪಷ್ಟವಾಗಿತ್ತು ಅಂತಂದ್ರೆ ಕೇಳೋರಿಗೂ ಹೇಳೋರಿಗೂ ಇಬ್ಬರಿಗೂ ಅನುಕೂಲವಾಗಿತ್ತು. ಕೊಡಬೇಕಾದ ಉಪದೇಶವೇ ಕನ್ಫ್ಯೂಷನ್ ಆಗಿತ್ತು ಅಂತಂದ್ರೆ ಇಬ್ಬರಿಗೂ ಗೊಂದಲ ಇದ್ದು ಇಡೀ ಪ್ರಪಂಚನೇ ಗೊಂದಲಕ್ಕೆ ಬಂತು. ಹೀಗಾಗಿ ಇವನಲ್ಲಿ ಪ್ರಾಪ್ತವಾಗಿರುವಂತಹ ಕೃಪಣ ಭಾವ, ದೀನ ಭಾವ, ಅಲ್ಪಕ ಭಾವ, ಸ್ಮೃತಃ ನಿತ್ಯಾಜಂ ಬ್ರಹ್ಮದರ್ಶಿ ಇತಿ ಅಭಿಪ್ರಾಯ. ತಾನು ನಿತ್ಯವೂ ಕೂಡ ಜನ್ಮರಹಿತನಾದ ಬ್ರಹ್ಮನೇ ಆಗಿದ್ದರೂ ಇವಿಷ್ಟೂ ಅಪಲಕ್ಷಣಗಳು, ಅವಲಕ್ಷಣಗಳು ಅವನಲ್ಲಿ ಪ್ರವೇಶವಾಗಿವೆ. ಅವನು ಹೊಂಟಾನೆ, ಕ್ಷುದ್ರ ಬ್ರಹ್ಮನನ್ನು ಹೊಂದಕ್ಕೆ ಹೊಂಟಾನೆ. ಎಸ್, ನ್ಯಾಚುರಲಿ ಅಜಂ ಬ್ರಹ್ಮ ಹೆಂಗ್ ಹೋಗ್ತಾನೆ? ಹೋಗುದಿಲ್ಲ. ಕ್ಷುದ್ರ ಬ್ರಹ್ಮನನ್ನು ಮುಟ್ಟವನು ಯಾರವನು? ವಿಕೃಪಣಃ, ದೀನಃ, ಅಲ್ಪಕಃ, ಇವನೇ ಹೋಗಿ ಮುಟ್ತಾನೆ. ಯದ್ವಾಚಾನಭ್ಯುದಿತಂ ಯೇನ ವಾಗಭ್ಯುದ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಂ ಉಪಾಸತೆ. ಯೇನೋಪನಿಷತ್ ಯದ್ವಾಚ ಅನಭ್ಯುದಿತಂ, ಯಾವುದನ್ನ ಮಾತುಗಳಿಂದ ವಿವರಿಸಲಿಕ್ಕೆ ಸಾಧ್ಯವಿಲ್ಲವೋ, ಏನ ವಾಕ್ ಅಭ್ಯುದ್ಯತೆ, ಯಾವುದು ಯಾವುದರ ಇರುವಿಕೆಯಿಂದಾಗಿ ವಾಕ್ ಅಭ್ಯುದ್ಯತೆ ನುಡಿಗಳು ಹೊರಗೆ ಬರುತ್ತವೆ. ಯಾರ ಇರುವಿಕೆಯಲ್ಲಿ ನುಡಿಗಳು ಹೊರಗೆ ಬರುತ್ತವೆಯೋ ಆ ನುಡಿಗಳಿಂದ ಅವನನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ. ತದೇವ ಬ್ರಹ್ಮತ್ವಂ ವಿದ್ಯೆ, ಅದನ್ನೇ ಬ್ರಹ್ಮ ಅಂತ ನೀನು ಸ್ಪಷ್ಟವಾಗಿ ತಿಳಿದುಕೋ. ಇದಂ ಇದಂ ಎನ್ನುವ ಶಬ್ದಗಳಿಂದ ಉಪಾಸನ ಏನು ಹೇಳುತ್ತದೋ ಅದು ಯಾವುದು ಬ್ರಹ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ನ ಇದಂ ಯತ್ ಇದಂ ಉಪಾಸತೆ, ಇದಂ ಉಪಾಸತೆ, ಇದು ಇದು ಇದಂ ಶಬ್ದದಿಂದ ಏನು ಉಪಾಸನ ಮಾಡಲಾಗಿದೆ ಆ ಉಪಾಸನೆಯಿಂದ ಇದನ್ನು ಗುರುತಿಸ್ಲಿಕ್ಕಾಗೋದಿಲ್ಲ ಇತ್ಯಾದಿ ಶ್ರುತೇ ತಲವ ಕಾರಣ ಕೇನೋಪನಿಷತ್ತಲ್ಲಿ ಇದು ಬಂದಿದೆ ಅಂತ ಹೇಳಿತ್ತು. ಕೇನೋಪನಿಷತ್ತು ಮುಗಿಸಿವಿ, ಅವಾಗ ಹೇಳಿದ್ರು ನೋಡಿ ಏನ್ ಹೇಳಿದ್ವಿ, ತಲವಕಾರ ಬ್ರಾಹ್ಮಣದ ಭಾಗದಲ್ಲಿ ಬಂದಿದೆ ಅಂತ ಹೇಳಿ ಕೇನೋಪನಿಷತ್ ತಲವಕಾರ ಬ್ರಾಹ್ಮಣ ಭಾಗದಲ್ಲಿ ಬರ್ತದೆ. ಸೊ ಈ ಪ್ರಕಾರವಾಗಿ ಇವನು ಕ್ಷುದ್ರ ಬ್ರಹ್ಮ, ಇವನು ಅಜಂ ಬ್ರಹ್ಮ ಕ್ಷುದ್ರ ಬ್ರಹ್ಮನನ್ನು ಹೊಂದಲಿಕ್ಕೆ ಹೊಂಟಾನೆ ಅನ್ನುವ ಮಾತನ್ನ ಇಲ್ಲಿ ಹೇಳೋದ್ರ ಮೂಲಕವಾಗಿ ಸಿದ್ಧ ಮಾಡಿ ತೋರಿಸಿದ್ರು. ಇದೆಲ್ಲದಕ್ಕೂ ಕೂಡ ಅಜ್ಞಾನವು ಕಾರಣ. ಹೀಗಾಗಿ ಈ ಅಜಾತ ಬ್ರಹ್ಮನ ವಿಚಾರದಲ್ಲಿ ಸ್ವಲ್ಪ ತಿಳುವಳಿಕೆಯನ್ನು ಹೆಚ್ಚಿಗೆ ಮೂಡಿಸಬೇಕು ಅಂತ ಉಪನಿಷತ್ತು ಪ್ರಯತ್ನ ಮಾಡ್ತಾ ಇದೆ. ಸಭಾಗ್ಯ ಅಭ್ಯಂತರಂ ಅಜಂ ಆತ್ಮಾನಂ ಪ್ರತಿಪತ್ತುಂ ಅಶಕ್ನುವನ್ ಅವಿದ್ಯಯ ದೀನಂ ಆತ್ಮಾನಂ ಮನ್ಯಮಾನಃ ಜಾತಃ ಅಹಂ ಜಾತೇ ಬ್ರಹ್ಮಣಿ ವರ್ತೇ ತದ್ ಉಪಾಸನಾಶ್ರಿತಃ ಸನ್ನ ಬ್ರಹ್ಮ ಪ್ರತಿಪತ್ಸೇ ಇತ್ತೇವಂ ಪ್ರತಿಪನ್ನಃ ಉಪನಃ ಭವತಿ. ಒಳಗೂ ಹೊರಗೂ ಎಲ್ಲೆಲ್ಲಿಯೂ ತುಂಬಿಕೊಂಡಿರುವಂತಹ ಅಜಂ ಬ್ರಹ್ಮ ಆತ್ಮಾನಂ ಪ್ರತಿಪತ್ತು ಅವನು ನಾನೇ ಆಗಿದ್ದೇನೆ ಅನ್ನೋದನ್ನ ತಿಳಿಯದೇ ಇದ್ದಾಗ ಅಶಕ್ನುವನ್ ಎಲ್ಲೆಲ್ಲಿಯೂ ತುಂಬಿಕೊಂಡಿರುವಂತಹ ಆ ಪರಬ್ರಹ್ಮನು ನಾನೇ ಆಗಿದ್ದೇನೆ ಅನ್ನುವುದನ್ನ ತಿಳಿಯದೇ ಇದ್ದಾಗ ಅರಿಪಿಟಗೆ ಎಲ್ಲೆಲ್ಲಿಯೂ ತುಂಬಿಕೊಂಡಿರುವಂತಹ ಸಮಸ್ತ ಜೀವರಾಶಿಗಳ ಒಳಗೂ ಹೊರಗೂ ಎಲ್ಲ ತುಂಬಿಕೊಂಡಿರುವಂತಹ ಜನ್ಮರಹಿತನಾದ ಆತ್ಮನೇ ನಾನು ಎನ್ನುವುದನ್ನು ತಿಳಿಯದೇ ಇದ್ದಾಗ ಅಶಕ್ನುವನ್ ತಿಳಿಯದೇ ಇದ್ದಾಗ ಅಜ್ಞಾನದಿಂದಾಗಿ ಏನಂತ ನಿರ್ಧರಿಸ್ಕೋತಾನೆ ದೀನಂ ಅಲ್ಪಕಂ ಶುದ್ರಂ ಅಹಮಸ್ಮಿ ಕುರಿಗಳ ಮಂದಿಯಲ್ಲಿ ಬೆಳೆದಂತ ಸಿಂಹದ ಮರಿ ಕುರಿಗಳ ಗುಂಪಿನಲ್ಲಿ ಒಂದು ಸಿಂಹದ ಮರಿ ಬೆಳೀತು. ಯಾವ ಭಾಷೆ ಕಲಿತದು? ಇನ್ನೊಂದು ಸಿಂಹ ನೋಡ್ತದೆ ಆಶ್ಚರ್ಯ ಆಗ್ತದೆ, ಇದೇನ್ ಮ್ಯಾಮ್ ಮ್ಯಾಮ್ ಅನ್ಕೋತಿದ್ರು. ಅದು ಮತ್ತೆ ಮೆಹಮೆ ಅನ್ಕೋದು ಓಡೋಗ್ತದೆ. ಮರ್ದನ ಮರ್ದನ ಮರ್ದನ ಒಂದು ಹಿಡಿದು ತೆಗಿತು ಬಾಯಿ. ಆ ಗುಂಪಿನಿಂದ ಬೇರೆ ಮಾಡಿ ಕರ್ಕೊಂಬಂದು ತೋರಿಸ್ತು ನೋಡಲ್ಲ ನೀ ಅವ್ರಂಗ ಇಲ್ಲೇ ಇಲ್ಲ, ನೀ ಬೇರೆನೇ ಇದ್ದಿ ನೋಡಲ್ಲ. ಹೌದಲ್ಲ, ನಿನ್ನ ಭಾಷಾ ಬೇರೆ, ಜೋರಾಗಿ ಹೇಳು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳು. ಓ ಅಹಂ ಕುರಿ ಅಸ್ಮಿ ಅಂತ ಉಪಾಸಕ ಮಾಡೋಣ, ಅದು ಹಣೆ ಬರ ಒಂದು ಉಪಾಸಕೋಹಂ ಉಪಾಸಕೋಹಂ ಅಂದ್ರೆ ಕುರಿ ಹೋಹಂ ಕುರಿ ಹೋಹಂ ಕುರಿ ಅಹಂ ಕುರಿ ಅಹಂ. ಎಲ್ಲ ಕಡೆಗೂ ನೀನೇ ಇದ್ದೀಯೋ, ಆ ಜನ್ಮರಹಿತ ಆತ್ಮನೇ ನೀನು ಇದ್ದೀಯಾ ಅದು ತಿಳ್ಕೊಳಕ್ಕೆ ಯಾರಿಲ್ಲ ಅವನು. ಅಶಕ್ನುವನ್ ಅವಿದ್ಯೆಯ ಏನಂತ ನಿರ್ಧರಿಸ್ತಾನೆ ದೀನಮಹಂ ಆತ್ಮಾನಂ ದೀನಂ ಆತ್ಮಾನಂ ಮನ್ಯಮಾನ. ಮತ್ತೇನ್ ತಿಳ್ಕೊತಾನೆ ಜಾತಃ ಅಹಂ, ನಾ ಹುಟ್ಟೇನೀಗ ಮತ್ತೇನ್ ಮಾಡ್ತೀಯಪ್ಪ ಜಾತೆ ಬ್ರಹ್ಮಣಿ ವರ್ತೆ ಆ ಜಾತ ಬ್ರಹ್ಮನಲ್ಲಿ ಹೋಗಿ ಸೇರ್ಕೋತೀನಿ. ತದ್ ಉಪಾಸನಾಶ್ರಿತ ಆಸನ್ನ ಹೇಗ್ ಸೇರ್ಕೋತೀಯಪ್ಪ ಆ ಜಾತ ಬ್ರಹ್ಮನ ಉಪಾಸನ ಮಾಡ್ತೀನಿ, ಆಮೇಲೆ ಏನ್ ಮಾಡ್ತೀಯ ಆ ಬ್ರಹ್ಮನನ್ನು ಹೊಂದುತ್ತೇನೆ. ಪ್ರತಿಪತ್ಸೆ ಇತ್ತೇವಂ ಪ್ರತಿಪನ್ನ ಕೃಪಣ ಭವತಿ ಯಸ್ಮಾತ್. ಹೌದಲ್ವೋ, ಯಸ್ಮಾತ್ ಅಂದ್ರೆ ಇಲ್ಲಿ ಹಂಗೆ ಹೌದಲ್ವೋ, ಅವನು ಕೃಪಣನೇ ಆಗಿ ಸಾಧ್ಯ ತಾನೆ, ಅವನು ಕೃಪಣನಾದ. ಅತೋ ಅತೋ ವಕ್ಷ್ಯಾಮಿ ಅಕಾರ್ಪಣ್ಯ ಅತೋ ವಕ್ಷ್ಯಾಮ್ಯಕಾರ್ಪಣ್ಯಂ ಅಜಾತಿ ಸಮತಾಂಗತಂ ಯಥಾನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ ಅತೋ ವಕ್ಷ್ಯಾಮ್ಯ ಕಾರ್ಪಣ್ಯಂ ಅಜಾತಿ ಸಮತಾಂ ಗತಂ ಯಥಾ ನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ ಜಾಯಮಾನಂ ಸಮಂತತಃ ಸಮಂತತಃ ಜಾಯಮಾನಂ ಸಮಂತತಃ ನೋಡು ಇಷ್ಟೆಲ್ಲ ಹುಟ್ಟುಗಳು ಆಗ್ತಾ ಇದ್ರು ಬ್ರಹ್ಮನು ಹುಟ್ಟೇ ಇಲ್ಲ ಅನ್ನುವುದು ಸಿದ್ಧಾಂತ. ಇಷ್ಟೆಲ್ಲ ಹುಟ್ಟಾಗಿದ್ರು ಕೂಡ ಶತಶತ ಸಹಸ್ರ ಸಹಸ್ರ ಕೋಟಿ ಕೋಟಿ ಸಂವತ್ಸರಗಳಿಂದ ಇಷ್ಟೆಲ್ಲ ಹುಟ್ಟುಗಳು ಆಗ್ತಾ ಇದ್ದಾಗ್ಯೂ ಕಣ್ಣಿಗೆ ಕಾಣಿಸ್ತಾ ಇದ್ದಾಗ್ಯೂ ಕೂಡ ಬ್ರಹ್ಮನು ಹುಟ್ಟೇ ಇಲ್ಲ, ಹುಟ್ಟು ಎನ್ನುವುದು ಆಗೇ ಇಲ್ಲ, ಹುಟ್ಟು ಎನ್ನುವುದು ಇಲ್ಲವೇ ಇಲ್ಲ ಅನ್ನುವುದನ್ನ ಪುನಃ ಇಲ್ಲಿ ಹೇಳ್ತಾರೆ. ಅತಃ ವಕ್ಷ್ಯಾಮಿ, ಏನಪ್ಪ ವಕ್ಷ್ಯಾಮಿ, ಅಕಾರ್ಪಣ್ಯಂ ಅಜಾತಿ ಸಮತಾಂಗತಂ. ಯಾವುದು ಕಾರ್ಪಣ್ಯರಹಿತವಾದಂತಹ ಹುಟ್ಟಿಲ್ಲದೆ ಇದ್ದಂತಹ ಸಮಭಾವದಿಂದ ಕೂಡಿದ್ದಂತಹ ಬ್ರಹ್ಮನಿದ್ದಾನೋ ಅವನು ಜಾಯಮಾನ ಸಮಂತತಃ ಜಾಯಮಾನಂ ಕಿಂಚಿತ್ ನ ಜಾಯತೆ. ಅವನು ಸಮತ್ವವನ್ನು ಹೊಂದಿದಂತಹ ಅವನು, ಅಜಾತಿ ಸ್ವರೂಪನಾದಂತಹ ಅವನು, ಕಾರ್ಪಣ್ಯರಹಿತನಾದಂತಹ ಅವನು, ಪರಬ್ರಹ್ಮನು, ಆತ್ಮತತ್ವವೇ ಆಗಿರುವಂತಹ ಅವನು, ಅವನು ಸಮಂತತಃ ಅಜಾಯಮಾನಂ ಎಲ್ಲೆಲ್ಲಿಯೂ ಸಮಂತತಃ ಜಾಯಮಾನಂ ಎಲ್ಲೆಲ್ಲಿಯೂ ಹುಟ್ಟುತ್ತಾ ಇದ್ದಾಗ್ಯೂ ಕೂಡ ಅವನು ಹುಟ್ಟುರಹಿತನಾಗಿದ್ದಾನೆ ಹೇಗೆ ಅನ್ನುವುದನ್ನು ನಾವು ಇಲ್ಲಿ ಈ ಪ್ರಕರಣದಲ್ಲಿ ಹೇಳ್ತೇವೆ. ಅಂದರೆ ಹುಟ್ಟುಗಳೇ ಇದ್ದರೂ ಕೂಡ ಅವನಿಗೆ ಹುಟ್ಟಿಲ್ಲ ಅನ್ನೋದು ಹೇಗೆ, ಕರ್ಮಗಳೇ ಜರುಗ್ತಾ ಇದ್ದಾಗ್ಯೂ ಅವನಿಗೆ ಕರ್ಮ ಮಾಡಿಲ್ಲ ಅನ್ನೋದು ಹೇಗೆ, ಅವನು ಕರ್ಮರಹಿತನಾಗಿದ್ದಾನೆ ಹುಟ್ಟುರಹಿತನಾಗಿದ್ದಾನೆ, ತಾನು ಹುಟ್ಟುವುದಿಲ್ಲ ಇನ್ನೊಂದು ಹುಟ್ಟನ್ನು ಮಾಡಿಲ್ಲ, ಅವ ಏನು ಹುಟ್ಟುವಂತ ಆಗಿದೆ ಜಗತ್ತು, ಇದು ನಮ್ಮ ಭ್ರಮ. ಅವನ ದೃಷ್ಟಿಯಲ್ಲಿ ಯಾವುದು ಹಾಗೇ ಇಲ್ಲ, ಯಾಕಂದ್ರೆ ಅವನೇ ಇರೋದು ಎಲ್ಲ ಕಡೆಗೆ, ಎಲ್ಲ ಕಡೆಗೂ ಅವನೇ ಇದ್ದ ಮೇಲೆ ಹುಟ್ಟುವುದು ಇಲ್ಲವ, ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿಯೂ ಅವನೇ ಇದ್ದ ಮೇಲೆ ಹುಟ್ಟುದು ಎಲ್ಲಿದೆ, ಅವನು ಹುಟ್ಟಿದಾನೆ ಅಂತಂದ್ರೆ ಅನ್ಕೊಂಡ್ರೆ ಅನ್ಕೊಂಡ ಹುಟ್ಟೋ ಏನೋ ಹುಟ್ಟಿದ್ದೋ ಮುಗಿದ್ಬಿಡು ಹೋಗಿಲ್ಲ ಅಕ್ಕ. ಅನ್ಕೊಂಡು ತಾನೇ ಅದು, ಅದು ಕನ್ವಿನ್ಸ್ ಆಗ್ಬೇಕು. ನಾನು ಈ ಪ್ರಪಂಚದಲ್ಲಿ ಏನು ಅನ್ಕೊಂಡಿದ್ದೀನಿ, ಪ್ರಪಂಚ ಸಂಸಾರ ಜಗತ್ತು ಅನ್ಕೊಂಡಿದೆಲ್ಲ ಇವು, ಅಲ್ಲಿ ಏನೂ ಇಲ್ಲ, ಅಲ್ಲಿ ಬ್ರಹ್ಮ ಒಂದೇ ಇರೋದು, ಅಲ್ಲಿ ಹಾವಿಲ್ಲೇ ಇಲ್ಲ, ಹಗ್ಗೊಂದೇ ಇರೋದಲ್ಲಿ ಇಲ್ಲ. ನಮ್ಮ ಹಿರಿ ಹಿರಿ ಮಿಂಚಿದ್ ನೋಡಿದ್ದೇನೆ, ಇದು ನಿನ್ನ ಅನಿಸಿಕೆ. ಕುರುಡರು ಆನೆ ಆನೆ ತಿಳ್ಕೊಬೇಕು ಅಂತ ಹೇಳಿ, ಆನೆ ಮುಟ್ಟಿದ್ರು ನೋಡಿ ಬಂದೇನೋ ಆನೆನ, ಆ ನೋಡಿ ಬಂದನಲ್ಲ ಹೆಂಗಿತ್ತು ಆನೆ, ದೊಡ್ಡ ಗುಡ್ಡ. ಒಬ್ಬನಂತ ನಾಲ್ಕು ಕಂಬಗಳು, ಒಬ್ಬನಂದ ಒಂದು ಹಗ್ಗ ಇದ್ದಂಗಿತ್ತು, ಹಗ್ಗ ಆನೆ ಅಲ್ಲ, ಗುಡ್ಡ ಆನೆ ಅಲ್ಲ, ನಾಲ್ಕು ಕಂಬಗಳು ಆನೆ ಅಲ್ಲ. ಇವರು ಹೇಳಿದ್ದು ಯಾವ ಆನೆ ಅಲ್ಲ. ಅನುಭವಿಸಾರ ಇಲ್ಲ ಅನುಭವಿಸಾರ? ಆನೆಯನ್ನ ಮುಟ್ಟ್ಯಾರ ಅವರು. ಅಲ್ಲ ಪಾಠ ಅಲ್ಲ, ಆಯ್ತು ಪಾಠ ಅಂತ ಅನ್ಕೊಳ್ಳಿ, ಅಂತೂ ಆನೆ ತಾನೇ ಮುಟ್ಟಿದ್ದವರು. ಅವರು ಅವರ ಅನುಭವದೊಳಗೆ ಹೇಳಿಕೆ ಕೊಟ್ಬಿಟ್ರು, ಸಿದ್ಧಾಂತ ಮಾಡಿಬಿಟ್ರು. ಆನೆ ಅಂದ್ರೆ ಒಂದು ಗುಡ್ಡ, ಆನೆ ಅಂದ್ರೆ ಕಂಬ, ಆನೆ ಅಂದ್ರೆ ಹಗ್ಗ. ಅವರವರ ಅಭಿಪ್ರಾಯ ಇದು. ಇನ್ನೊಬ್ಬ ಲೀಡರ್ ಹೌದ, ನಾನು ಮುಟ್ಟು ನೋಡಿದೆ, ನೀವು ಹೇಳಿದ್ದೆಲ್ಲ ಸತ್ಯ ಅದ, ಅಷ್ಟನ್ನು ಸೇರಿಸಿದಾಗ ಮಾತ್ರ ಆನೆ ಆಗೋದು. ಆಮೇಲೆ ಗುಡ್ಡ ತಂದು ಸೇರಿಸ್ರಿ, ಹಗ್ಗ ತಂದು ಸೇರಿಸ್ರಿ, ಕಂಬ ತಂದು ಸೇರಿಸ್ರಿ, ಇವೆಲ್ಲವನ್ನು ಒಟ್ಟಾರೆ ಸೇರಿಸಿದಾಗ ಏನಾಗ್ತದೆ? ಆನೆ ಆಗ್ತದೆ. ಅವನೇ ಪಿ ಎಚ್ ಡಿ ಸನ್ಯಾಸ ಡಾಕ್ಟರ್ ಶ್ರೀ ಶ್ರೀ ಶ್ರೀ ಶ್ರೀ ಡಾಕ್ಟರ್ ಸನ್ಯಾಸ. ಎಲ್ಲ ತಿಳ್ಕೊಂಡಿದ್ರೆ ಎಲ್ಲ ಜ್ಞಾನ. ಏನ್ ಜ್ಞಾನ ಆತ? ಎಲ್ಲ ಸೇರಿಸಿದ್ರ ಅವರ ಕಣ್ಣು ಸ್ವಚ್ಛ ಆಗಿ ಮಾಡ್ರಿ, ಆನೆ ಏನು ಅಂತ ಸ್ಪಷ್ಟ. ಪ್ರಮಾಣ ಪ್ರಯೋಗ ಮಾಡ್ರಿ. ಪ್ರಮಾಣವನ್ನು ಪ್ರಯೋಗ ಮಾಡುವ ಸಾಧ್ಯತೆ ಅವರಿಗಿಲ್ಲ. ಆದ್ದರಿಂದಾಗಿ ಅವರವರು ತಮ್ಮ ತಮ್ಮ ರೀತಿಯಲ್ಲಿ ಭಾವಿಸ್ತಾರೆ. ಇದು ಅವರವರ ಭಾವನೆ, ವಾಸ್ತವಿಕತೆ ಅಲ್ಲ. ಹಾಗೆಯೇ ನಾವು ಅಜಂ ಬ್ರಹ್ಮನನ್ನು ಅಂದ್ಕೊಂಡೇವಿ. ನಾನು ಅಪ್ಪ, ನಾನು ಅಮ್ಮ, ನಾನು ತಮ್ಮ, ನಾನು ಅಣ್ಣ, ನಾನು ನಾ ದರಿದ್ರ, ನಾ ಬಡವ, ನಾ ಶ್ರೀಮಂತ, ಓ ಅನ್ಕೊಂಡಿದೆಲ್ಲ ಇವು. ಇವು ಯಾವ ವಾಸ್ತವಿಕವಾಗಿ ಇಲ್ಲೇ ಇಲ್ಲ. ಇವು ಜಾತೇ ಬ್ರಹ್ಮಣಿ ವರ್ತತೆ ವರ್ತೆಯೇ ತದುಪಾಸ. ಆದ್ರೆ ನಾವನ್ನೆಂತಾನೆ, ನಾ ಹೆಂಗೋ ಈಗ ಹುಟ್ಟಿ ಬಂದೇನಿ, ಈ ಜಾತ ಬ್ರಹ್ಮನ ಆಳಿಕೆಯಲ್ಲಿ ನಾ ಇದ್ದೇನಿ, ಒಳ್ಳೇದಾಯ್ತು, ಅದ್ರ ನಮ್ಗೆ ಉಪಯೋಗ ಬರ್ತದೆ. ಆದ್ರೆ ಸುಮ್ಸನ್ನ ಉಪಯೋಗ ಬರುವುದಿಲ್ಲ, ನಾನು ಅವನನ್ನೇ ಆಶ್ರಯಿಸ್ಕೊಂಡಿರ್ಬೇಕು. ತದುಪಾಸನ ಆಶ್ರಿತ ಹಾಸನ್ನ. ಆಮೇಲೆ ಮುಂದೇನ ಫಲ ನಿನಗೆ? ಬ್ರಹ್ಮ ಪ್ರತಿಪತ್ಸೆ. ಎಂತ ಬ್ರಹ್ಮ? ಕ್ಷುದ್ರ ಬ್ರಹ್ಮನನ್ನ ಪ್ರತಿಪತ್ಸೆ, ಆ ಅಲ್ಪ ಬ್ರಹ್ಮನನ್ನ ಪ್ರತಿಪತ್ಸೆ. ಮತ್ತೆ ಅಲ್ಪ ಇನ್ನೇನು ತಾನೇ ಹೊಂದಲಿಕ್ಕೆ ಸಾಧ್ಯ? ಅಲ್ಪನು ಅಲ್ಪ ಬ್ರಹ್ಮವನ್ನೇ ಹೊಂದ್ತಾನೆ. ಇತ್ಯೇವಂ ಪ್ರತಿಪನ್ನ ಇವನನ್ನು ಏನಂತ ಹೇಳ್ತಾರೆ? ಕೃಪಣ ಭವತಿ ಯಸ್ಮಾತ್, ಇವನನ್ನ ಕೃಪಣ ಎಂದು ಕರೆಯುತ್ತಾರೆ. ಹೌದಲ್ಲೋ, ಕೃಪಣನಲ್ಲವೇ ಇವನು ಅಂತ ಪ್ರಶ್ನೆ ಮಾಡ್ತಾರೆ. ಅಥೋ ಭಕ್ಷ್ಯಾಮ್ಯ ಕಾರ್ಪಣ್ಯಂ ಅಜಾತಿ ಸಮತಾಂ ಗತಂ ಯಥಾ ನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ. ಭಕ್ಷ್ಯಾಮಿ ಅಕಾರ್ಪಣ್ಯಂ ಅಕೃಪಣ ಭಾವಂ ಅಜಂ ಬ್ರಹ್ಮ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಓಂ ತತ್ಸತ್. ಜೈ ಶ್ರೀ ದಯಾನಂದ. ಜೈ ಶ್ರೀ ದಯಾನಂದ.